ಸರಿಯಾದ ಉತ್ತರಗಳನ್ನು ಪಡೆದುಕೊಳ್ಳಬಹುದು. ಆತ್ಮೀಯ ಕೇಳುಗರೆ, ತಮಗಾಗಿ ಡಾಕ್ಟರ್ ಪ್ರಮೋದ್ ಚಬ್ಬಿ ಅವರ ಒಂದು ಕಿರುಪರಿಚಯ. ಇವರು ಮೂಲತಃ ಧಾರವಾಡದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದಲ್ಲೇ ಮುಗಿಸಿದ್ದಾರೆ. ನಂತರ MBBS ಪದವಿಯನ್ನು 2009 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ STM ವೈದ್ಯಕೀಯ ಕಾಲೇಜ್ನಲ್ಲಿ ಮುಗಿಸಿ, ತದನಂತರ 2014 ತಮ್ಮ MD ಜನರಲ್ ಮೆಡಿಸಿನ್ JSS ಮೈಸೂರಿನಲ್ಲಿ ಪಡೆದುಕೊಂಡು, 2017 ರ್ಯೂಮಟಾಲಜಿ ಕ್ಲಿನಿಕಲ್ ಇಮ್ಯುನಾಲಜಿಯನ್ನು CMC ಮೈಸೂರಿನಲ್ಲಿ ಅಭ್ಯಸಿಸಿದ್ದಾರೆ. 2017 STM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂಥ ಇವರು ಕಳೆದ 6 ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲಿಗೆ ಡಾಕ್ಟರ್ ಪ್ರಮೋದ್ ಚಬ್ಬಿ ಅವರು ಈ ಸೋರಿಯಾಟಿಕ್ ಸಂಧಿವಾತದ ಕುರಿತಾಗಿ ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ನಂತರ ನೇರವಾಗಿ ಡಾಕ್ಟರಿಂದ ನೀವು ನಿಮ್ಮ ಸಮಸ್ಯೆಗೆ ಉತ್ತರಗಳನ್ನು, ಪರಿಹಾರಗಳನ್ನು ಪಡೆದುಕೊಳ್ಳಬಹುದು. ನಮಸ್ಕಾರ, ನಾನು ಡಾಕ್ಟರ್ ಪ್ರಮೋದ್ ಚಬ್ಬಿ, ರುಮಟಾಲಜಿಸ್ಟ್, ಅಂದರೆ ಸಂಧಿವಾತ ತಜ್ಞೆ. ಇಂದು ನಾನು ಸೋರಿಯಾಸಿಸ್ದಿಂದ ಬರುವ ಸಂಧಿವಾತದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಹೇಳಲು ಬಂದಿದ್ದೇನೆ. ಸೋರಿಯಾಸಿಸ್ ಎಂಬುದು ಒಂದು ಚರ್ಮದ ರೋಗ. ಇದು ಒಂದು ಆಟೋಇಮ್ಯೂನ್ ಕಾಯಿಲೆ, ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯೇ ನಮ್ಮ ಶರೀರಕ್ಕೆ ಸಮಸ್ಯೆ ಕೊಟ್ಟಾಗ ಉಂಟಾಗುವಂಥ ಒಂದು ಕಾಯಿಲೆ. ಇದು ಜನಸಾಮಾನ್ಯರಲ್ಲಿ 2-3% ನಾವು ಕಂಡುಬರಬಹುದು. ಇದರಲ್ಲಿ 7-42%, ಅಂದರೆ ಎವರೇಜ್ ನೋಡಿದರೆ ಒಂದು 26% ಜನರಿಗೆ ಇದರಿಂದ ಸಂಧಿವಾತ ಉಂಟಾಗುತ್ತೆ. ಅದಕ್ಕೆ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ಸಂಧಿವಾತ ಬರುವ ಮುನ್ನ ಸುಮಾರು 8-10 ಜನರಲ್ಲಿ ಈ ಸೋರಿಯಾಸಿಸ್ ಚರ್ಮದ ಕಾಯಿಲೆ ಇರುವ ಸಾಧ್ಯತೆ ಇದೆ. ಆದರೆ 30% ಜನರಲ್ಲಿ ಈ ಸಂಧಿವಾತನೇ ಮೊದಲು ಬರಬಹುದು. ಅಂದರೆ ಚರ್ಮದಲ್ಲಿ ಯಾವುದಾದರೂ ಅಂಶಗಳನ್ನು ಕಾಣಲಾರದೇ ಕೀಲುಗಳಿಗೆ ಡೈರೆಕ್ಟಾಗಿ ಈ ಕಾಯಿಲೆ ಹಿಡಿಬಹುದು. ಈ ಕಾಯಿಲೆ ವಂಶದಲ್ಲಿ ಪೂರ್ವಜರಿಗಿದ್ದರೆ ಮುಂದಿನ ಪೀಳಿಗೆಗೆ ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚು. ಅಂದರೆ 40% ಜನರಲ್ಲಿ ನಾವು ಅವರ ಮನೆಯಲ್ಲಿ ಅವರ ಪೂರ್ವಜರ ಬಗ್ಗೆ ಈ ಕಾಯಿಲೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಂಡರೆ ಅವರಲ್ಲಿ ಕಂಡುಬರುವ ಸಾಧ್ಯತೆ ಇದೆ. ಈ ಕಾಯಿಲೆ ಪುರುಷರು ಹಾಗೂ ಮಹಿಳೆಯರು ಇಬ್ಬರಲ್ಲಿಯೂ ಕೂಡ ಕಾಣಬಹುದು. ಅದಲ್ಲದೆ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡುಬರುವ ಸಾಧ್ಯತೆ ಇದೆ. ಈ ಕಾಯಿಲೆ ಖಚಿತಪಡಿಸಲು ಅನೇಕ ವಿಧಾನಗಳಿವೆ. ಅದರಲ್ಲಿ ನಾವು ಕ್ಲಾಸಿಫಿಕೇಷನ್ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಮುಖ್ಯವಾಗಿ ಒಂದು ಕ್ಯಾಸ್ಪರ್ ಕ್ರೈಟೀರಿಯಾ ಅಂತ ಉಪಯೋಗಿಸ್ತೀವಿ. ಅದರಲ್ಲಿ ನಾವು ರೋಗಿಗಳನ್ನು ನೋಡಿ ಅವರಿಗೆ ಇರುವ ಅಂಶಗಳು ಯಾವ ಥರ, ಅವರಿಗೆ ಯಾವ ಥರದ ಕಾಯಿಲೆಯ ವಿಧಾನಗಳಿವೆ ಅವನ್ನೆಲ್ಲ ಪರಿಶೀಲಿಸಿ ಅದರ ತಕ್ಕಂಗೆ ಕೆಲವು ರಕ್ತ ತಪಾಸಣೆ ಹಾಗೂ ಬೇರೆ ವಿಧದ ಇನ್ವೆಸ್ಟಿಗೇಷನ್ ಮೂಲಕ ನಾವು ಅದನ್ನು ಕಂಡುಹಿಡಿತೇವೆ. ಈ ಸೋರಿಯಾಟಿಕ್ ಸಂಧಿವಾತಗಳಲ್ಲಿ 5 ಮೊದಲನೇದಾಗಿ ಅಸಮೆಟ್ರಿಕ್ ಒಲಿಗೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಇದು ಶರೀರದ ಯಾವುದೇ ಕೀಲುಗಳಲ್ಲಿ ಹಿಡಿಬೋದು. ಮುಖ್ಯವಾಗಿ ದೊಡ್ಡ ಕೀಲುಗಳು, ಅಂದರೆ ಮೊಣಕಾಲು, ಹಿಂಬಡ, ಆಮೇಲೆ ಕೈಯಲ್ಲಿರುವ ಸಂಧಿಗಳು, ಇದು 2-3 ಕೀಲುಗಳನ್ನು ಈ ರೀತಿ ಹಿಡ್ಕೊಂಡು ಬಿಡ್ಬೋದು. ಎರಡನೇದಾಗಿ ಪಿಡಾಮಿನಂಟ್ DIP ಅಂತ ಹೇಳ್ತೀವಿ. ಅಂದರೆ ಕೈ ಬೆರಳಿನ ಮುಂದಿನ ತುದಿಗಳಲ್ಲಿ ಈ ಸಂಧಿವಾತ ಬರುತ್ತೆ. ಅಂದರೆ ಕೈಯಲ್ಲಿರುವ ಬೆರಳಲ್ಲಿ ಕೊನೆಯ ಕೀಲು, ಅದರಲ್ಲಿ ಮುಖ್ಯವಾಗಿ ಈ ಸಂಧಿವಾತ ಹಿಡ್ಕೊಳ್ಳುತ್ತೆ. ನಂತರ ಪಾಲಿಆರ್ಟಿಕ್ಯುಲರ್ ರುಮಟಾಯ್ಡ್ ಲೈಕ್ ಅಂತ ಹೇಳ್ತೀವಿ. ಅಂದರೆ ಇದು ಎರಡೂ ಕೈ ಎರಡೂ ಕಾಲುಗಳಲ್ಲೂ ಹಿಡಿದು ಬಿಡುತ್ತೆ, ಮುಖ್ಯವಾಗಿ ಕೈ ಬೆರಳು, ಕಾಲು ಬೆರಳುಗಳು. ಇದು ಸುಮಾರು ನಾವು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಸಾಮಾನ್ಯವಾಗಿ ಕೇಳಿಬಂದಿರ್ತೇವೆ, ಅದೇ ಥರದ ರೀತಿಯಲ್ಲಿ ಇದು ಕಂಡುಬರುತ್ತೆ. ಅದಕ್ಕೆ ಇದು ರುಮಟಾಯ್ಡ್ ಲೈಕ್ ಅಂತ ಹೇಳ್ತಾರೆ. 4 ಆರ್ಥ್ರೈಟಿಸ್ ಮ್ಯುಟಿಲನ್ಸ್, ಇದು ಸ್ವಲ್ಪ ತೀವ್ರವಾದ ಸಂಧಿವಾತ. ಇದರಲ್ಲಿ ಕೈ ಬೆರಳುಗಳು ಹಾಗೂ ಕಾಲು ಬೆರಳುಗಳು ಎರಡೂ ಕೂಡ ತೀವ್ರವಾಗಿ ವಿರಳತೆ ಹೊಂದುವ ಸಾಧ್ಯತೆ ಇರುತ್ತದೆ. ಕೊನೆಯ ಪ್ರಕಾರ ಎಕ್ಸಿಯಲ್ ಟೈಪ್, ಇದು ಮುಖ್ಯವಾಗಿ ಬೆನ್ನು ಹುರಿಯಲ್ಲಿರುವ ಸಂಧುಗಳಲ್ಲಿ ಹಿಡುತ್ತದೆ. ಅದರಲ್ಲಿ ಮುಖ್ಯವಾಗಿ ಸ್ಯಾಕ್ರೋಐಲೈಟಿಸ್ ಅಂತ ಹೇಳ್ತೀವಿ, ಅದು ಮುಖ್ಯವಾಗಿ ಈ ಟೈಪ್ನಲ್ಲಿ ಕಂಡುಬರುತ್ತದೆ. ಈ ಕಾಯಿಲೆ ಮುಖ್ಯ ಅಂಶಗಳೆಂದರೆ ಎಲ್ಲ ಕೀಲುಗಳಲ್ಲಿ ಬರುವ ನೋವು ಮತ್ತು ಊತ, ಇದು ಮುಖ್ಯವಾಗಿ ಈ ಕಾಯಿಲೆಯಲ್ಲಿ ಕಂಡುಬರುವುದು. ಅದಲ್ಲದೆ ಸುಮಾರು ಜನರಿಗೆ ಕೆಲವೊಮ್ಮೆ ಕೀಲು ನೋವುಗಳ ಜೊತೆಗೆ ಜ್ವರ ಕಾಣಿಸಬಹುದು, ಸುಸ್ತು, ಆಯಾಸ. ಅದಲ್ಲದೆ ನಾನು ಹೇಳಿದಂತೆ ಇದು ಮುಖ್ಯವಾಗಿ ಚರ್ಮದ ಕಾಯಿಲೆ ಇರೋದರಿಂದ ಚರ್ಮದ ಅಂಶಗಳು ಕೂಡ ಕಂಡುಬರುತ್ತದೆ. ಕೆಲವೊಂದು ಜನಕ್ಕೆ ಇದು ಕಣ್ಣಿನಲ್ಲಿ ಕೂಡ ಸ್ವಲ್ಪ ಪ್ರಭಾವವನ್ನು ತೋರಿಸ್ಬೋದು, ಅದಕ್ಕೆ ಯುವಿಐಟಿಸ್ ಅಂತ ಹೇಳ್ತೀವಿ. ಆ ಥರದ ಅಂಶಗಳು ಕೂಡ ಆಗುವ ಸಾಧ್ಯತೆ ಇರುತ್ತದೆ. ಸೊ ಈ ಕಾಯಿಲೆಯನ್ನು ನಾವು ಖಚಿತಪಡಿಸಲು ಅನೇಕ ವಿಧಾನಗಳಿವೆ. ಮುಖ್ಯವಾದದ್ದು ಅಂತಂದರೆ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್, ಅಂದರೆ ರೋಗಿಯನ್ನು ಕಂಪ್ಲೀಟಾಗಿ ಪರಿಶೀಲಿಸಿ ಅವರನ್ನು ತಪಾಸಣೆ ಮಾಡಿ ಅವರಿಗಿರುವ ಸಮಸ್ಯೆಗಳನ್ನು ತಿಳ್ಕೊಂಡು ಅದನ್ನು ಅಸೆಸ್ ಮಾಡಿ ನಾವು ಕೆಲವೊಂದು ಕನ್ಕ್ಲೂಷನ್ಸ್, ಅಂದರೆ ಕೆಲವೊಂದು ನಾವು ಆ ಪಾಯಿಂಟ್ಸ್ಗಳನ್ನು ಆಧಾರಿತವಾಗಿ ಮುಂದೆ ರಕ್ತ ತಪಾಸಣೆಗೆ ಒಳಗೊಡಿಸುತ್ತೇವೆ. ಅದರಲ್ಲಿ ಇನ್ಫ್ಲಮೇಟರಿ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ, ಅಂದರೆ ಕೆಲವೊಂದು ಅಂಶಗಳು ESR CRP ಈ ಥರದ ಅಂಶಗಳನ್ನು ನಾವು ಕಂಡುಹಿಡಿತೀವಿ. ನಂತರ ಎಕ್ಸ್ರೇನಲ್ಲಿ ನಾವು ಕೀಲುಗಳಲ್ಲಿರುವ ಸಮಸ್ಯೆ, ಅಂದರೆ ಅದರಲ್ಲಿ ಯಾವುದಾದ್ರೂ ಡ್ಯಾಮೇಜ್ ಉಂಟಾಗಿದೆಯಾ ಅಥವಾ ಇರೋಜನ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಎಲುಬಿನಲ್ಲಿ ಆಲ್ರೆಡಿ ವಿರಳತೆ ಶುರುವಾಗ್ತಾ ಇದೆಯಾ ಅದನ್ನು ಕಂಡುಹಿಡಿತೇವೆ. ಇನ್ನೂ ಕೆಲವೊಮ್ಮೆ ಹೆಚ್ಚಿನ ತಪಾಸಣೆಗಳು ಕೆಲವೊಮ್ಮೆ ಬೇಕಾಗಬಹುದು, ಅದರಲ್ಲಿ ನಾವು ಅಲ್ಟ್ರಾಸೌಂಡ್ ಮತ್ತು MRI ಅಂತ ಹೇಳ್ತೀವಿ. ಇದು ಮುಖ್ಯವಾಗಿ ತುಂಬ ಬೇಗನೆ ಕಂಡುಹಿಡಿಯಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದನೇದು. ಎರಡನೇದು MRIಗಳು ಕೆಲವೊಂದು ನಾನು ಆಗಲೇ ಹೇಳಿದಂತೆ ಎಕ್ಸಿಯಲ್ ಟೈಪ್, ಅಂದರೆ ಬೆನ್ನು ಹುರಿಯಲ್ಲಿ ಹಿಡಿಯುವ ಕಾಯಿಲೆ, ಅದರಲ್ಲಿ ಇದು MRI ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಕಾಯಿಲೆಗೆ ಅನೇಕ ಚಿಕಿತ್ಸೆಗಳಿವೆ. ಅದು ಚರ್ಮಕ್ಕೆ ಮಾತ್ರ ಸೀಮಿತ ಇದ್ದಾಗ ಮುಖ್ಯವಾಗಿ ಚರ್ಮದ ಸ್ಪೆಷಲಿಸ್ಟ್ಗೆ ಇದನ್ನು ಟ್ರೀಟ್ಮೆಂಟ್ ಶುರು ಮಾಡಿಕೊಂಡು ಕಂಪ್ಲೀಟ್ ಮಾಡಿ ಕಂಟಿನ್ಯೂ ಮಾಡ್ತಿರ್ತಾರೆ. ಅದು ಯಾವಾಗ ಸಂಧಿಗಳಲ್ಲಿ ಹಿಡಿಯುತ್ತದೆ ಆವಾಗ ನಾವು ಸಂಧಿವಾತ ರೋಗ ವಿಭಾಗದವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತೀವಿ. ಅದರ ತಕ್ಕಂಗೆ ಇದಕ್ಕೆ ಬೇರೆ ಬೇರೆ ಥರದ ಔಷಧಿ ಹಾಗೂ ಇಂಜೆಕ್ಷನ್ಗಳ ಮೂಲಕ ನಾವು ಈ ಕಾಯಿಲೆಯನ್ನು ಕಂಟ್ರೋಲ್ ಮಾಡಿ ತಡೆಹಿಡಿಯಬಹುದು. ಇದು ಸ್ವಲ್ಪ ಇಮ್ಯೂನ್ ಸಿಸ್ಟಮ್ ಸಮಸ್ಯೆ ಇರೋದರಿಂದ ಇದು ಸ್ವಲ್ಪ ಉದ್ದ ಕಾಯಿಲೆ, ಅಂದರೆ ಇದಕ್ಕೆ ಬೇಗನೆ ಕಂಪ್ಲೀಟಾಗಿ ನಿವಾರಣೆ ಮಾಡಲು ಇಮಿಡಿಯೇಟ್ ಆಗುವುದಿಲ್ಲ. ಬಟ್ ಇದಕ್ಕೆ ಸರಿಯಾಗಿ ಔಷಧಿ ಮತ್ತು ಮಾತ್ರೆಗಳನ್ನು ಕರೆಕ್ಟಾಗಿ ತಗೋತಾ ಹೋದರೆ ಪೂರ್ತಿ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಹಿಡ್ಕೋಬೋದು. ಆತ್ಮೀಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಕೊಟ್ಟಂತಹ ಮಾಹಿತಿಗಳನ್ನು ನೀವು ಕೇಳಿದ್ರಿ. ಇನ್ನು ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ಡಾಕ್ಟರ್ ಸೂಚಿಸ್ತಾರೆ. ನೀವು ನಿಮ್ಮ ರೇಡಿಯೋ ಸೆಟ್ಗಳಿಂದ ಸ್ವಲ್ಪ ದೂರ ಬಂದು ಮೊದಲೇ ಪ್ರಶ್ನೆಗಳನ್ನು ವಿಚಾರ ಮಾಡಿ ಸ್ಪಷ್ಟವಾಗಿ ಕೇಳಬೇಕು ಅಂತ ಕೋರಿಕೆ. ಹಲೋ ಹಲೋ ಹಲೋ, STM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಸರ್. ಹಲೋ ಹಲೋ, ನಾವು ಖಾನಾಪುರ ತಾಲೂಕು ಅಷ್ಟೊಂದ ಮಾತಾಡ್ತೀವ್ರಿ. ತಮ್ಮ ಹೆಸರು? ನನ್ನ ಹೆಸರು ಪುಂಡ್ಲಿಕ್ ಅಂತೇಳಿ. ಪುಂಡ್ಲಿಕ್? ಪುಂಡ್ಲಿಕ್. ಹಾ, ಪುಂಡ್ಲಿಕ್ ಅವ್ರ ಕೇಳ್ರಿ ಪ್ರಶ್ನೆ ಡಾಕ್ಟರ್ಗೆ. ಈಗೇನು ವಿವರಣೆ ಕೊಟ್ಟರು ಸರ್, ಅದು ನನಗೆ ಆಗೈತೆ ಈಗ. ಹಾ, ಕೇಳ್ರಿ ಪ್ರಶ್ನೆ. ನನಗೆ ಶುಗರ್ ಐತಿ, ಚರ್ಮ ಬಂದೈತಿ, ಸಂಧಿವಾತ ಶಿಫ್ಟ್ ಆಗ್ತೈತಿ ನನಗೆ. ಇವತ್ತು ಮನಕಾಲ ಹಿಡಿದ್ರೆ ಮತ್ತೊಂದು ದಿವಸ ಮುಂಗಯ್ಯ ಕೈಯ ಕಾಲ ಹಿಂಗೆ ಬೇರೆ ಬೇರೆ ಕಡೆ ಹೋಗ್ತದ್ರಿ. ಅದು ನೀವೇನು ವಿವರಣೆ ಕೊಟ್ರಿ ಈಗ, ವಿವರಣೆ ಟೆಸ್ಟ್ಗಳು ಭಾಳ ಅದಾವೆ, ಏನು ಟೆಸ್ಟ್ ಮಾಡಿಸ್ತಾಕಂದ್ರೆ ಎಷ್ಟು ಖರ್ಚು ಬರ್ತಿದ್ದೆ ಅಂತ ಕೇಳ್ತೇನೆ. ಹಾಂ ಪುಂಡ್ಲಿಕ್ ಅವರೇ, ಈಗ ಅದೇ ನೀವು ಹೇಳ್ತಾ ಇದ್ದಂಗೆ ಶುಗರ್ ಇದ್ದದ್ದು ಒಂದು ನೀವು ಒಳ್ಳೆ ಮಾಹಿತಿ ಹೇಳಿದ್ರಿ. ಇದು ಶುಗರ್ ಮತ್ತು BP ಇದ್ದವರಿಗೂ ಸ್ವಲ್ಪ ಈ ಸಂಧಿವಾತಗಳು ಬರುವ ಸ್ವಲ್ಪ ಅಂಶ ಹೆಚ್ಚೆ. ಸೊ ಇದು ಬೇರೆ ಬೇರೆ ಕೀಲುಗಳಲ್ಲಿ ಹಿಡಿತಾ ಇದ್ದಂಗೆ ನಾವು ಫಸ್ಟ್ ಇದನ್ನು ನಿಮ್ಮದು ಯಾವುದು ಸಂಧಿವಾತ ಅಂತ ಕಂಡುಹಿಡಿಬೇಕು. ಈಗ ನಿಮ್ದು ಆ ಚರ್ಮಗೆ ಬಂದಿರೋದು ಮತ್ತು ಈ ಕೀಲುಗಳಿಗೆ ಬರೋದು ಒಂದೇ ಸಮಸ್ಯೆನಾ ಅನ್ನೋದನ್ನು ಖಚಿತಪಡಿಸ್ಬೇಕು. ಖಚಿತಪಡಿಸಿ ಅದು ಸೋರಿಯಾಟಿಕ್ ಸಂಧಿವಾತ ಅಂತ ಇದ್ದರೆ ಆವಾಗ ಅದ್ರ ತಕ್ಕಂಗೆ ಕೆಲವೊಂದು ಔಷಧಿ ಮತ್ತು ಮೆಡಿಸಿನ್ ಶುರು ಮಾಡುವ ಮುಂಚೆ ನಿಮಗೆ ಕೆಲವೊಂದು ರಕ್ತ ತಪಾಸಣೆ ಹಾಗೂ ಎಕ್ಸ್ರೇ ಮೂಲಕ ಅದನ್ನು ಕಂಡುಹಿಡಿಬೋದು. ಅದು ಎಷ್ಟಾಗುತ್ತೆ ಅಂತ ಹೇಳೋದು ಕಷ್ಟ, ಅದು ನಿಮ್ಮನ್ನು ನೋಡಿದರೆ ನಾವು ಕರೆಕ್ಟಾಗಿ ತಿಳಿ ಹೇಳ್ಬೋದು. ಬಟ್ ಇದು ಸಾಮಾನ್ಯ ಅತಿ ದೊಡ್ಡ ಥರದ್ದು ಅಂತ ಟೆಸ್ಟ್ಗಳಿರುವುದಿಲ್ಲ. ಕೆಲವೊಂದು ಬೇಸಿಕ್ ನಮ್ಮ ಕೆಲವೊಂದು ಚೆಕಪ್ಗಳನ್ನು ಮಾಡಿ ನಿಮ್ಮದು ಕಾಯಿಲೆ ಖಚಿತಪಡಿಸಿ ಅದ್ರ ತಕ್ಕಂಗೆ ನಿಮಗೆ ಔಷಧಿ ಮತ್ತು ಗುಳಿಗೆ ಇಂಜೆಕ್ಷನ್ಗಳು ಕೊಡ್ಬೋದು. ನನಗೆ ಚರ್ಮ ಡಾಕ್ಟರ್ ಹೇಳಿದ್ರು ಸೂರ್ಯಾಸಿಸ್ ಅಂತ ಹೇಳಿದ್ರು. ಸೊ ಅದರಿಂದ ಬಂದಿರೋ ಸಂಧಿವಾತ ಇರುವ ಲಕ್ಷಣ ಇರಬಹುದು ನಿಮಗೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ರೇಡಿಯೋ ಸೆಟ್ ಇಂದ ಸ್ವಲ್ಪ ದೂರ ಬಂದು ಪ್ರಶ್ನೆ ಕೇಳ್ರಿ. ನಮಸ್ಕಾರ. ನಮಸ್ಕಾರ ಹೇಳಿ, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಫೋನ್ ಮಾಡ್ತೀರಿ? ನಾವು ಅಡಿಗೆ ಕಂಪನಿಯಿಂದ ಮಂಗಳಪ್ಪ ಅಂತ ಮಾತಾಡಿದ್ರಿ. ಮಂಗಳಪ್ಪ ಅವರ ಪ್ರಶ್ನೆ ಕೇಳ್ರಿ. ಸರ್, ಕಾಲು ಹಿಂಬಳ ಕೆಳಗೆ ಮೀನು ಗಂಟಿರಿ, ಮಲ್ಕೊಂಡು ಎದ್ದ ತಕ್ಷಣ ಹಿಡ್ಕೊಂಡು ಅದಕ್ಕೇನು ಕಾರಣ? ಹಾ, ಈಗ ನೀವು ಕೇಳುವ ಪ್ರಶ್ನೆ, ನೀವು ಸೋರಿಯಾಟಿಕ್ ಸಂಧಿವಾತ ಅನ್ನುವಂತಹ ಈ ಒಂದು ಕಾಯಿಲೆ ಬಗ್ಗೆ ಅಷ್ಟ ಪ್ರಶ್ನೆ ಕೇಳಬೇಕು. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತೀರಪ್ಪ? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ. ಭೀಮರಾವ್ ಅವರ ಪ್ರಶ್ನೆ ಕೇಳ್ರಿ. ನಮಗೀಗ ಏಜ್ 62 ರೀ, ಮತ್ತೆ ಒಂದ್ 4-5 ವರ್ಷ ಆತ್ರಿ ಈಗ ಮೊಳಕಾಲ ನೋವಾಗಿ ಬಿಡಿದಾವ್ರಿ. ಅಲ್ಲ, ನಿಮಗೆ ಬೇರೆ ಇದು ಚರ್ಮದ ಸಮಸ್ಯೆ ಐತೆ? ನಿಮಗೆ ಚರ್ಮ ರೋಗದ ಏನೇ ಇಲ್ರಿ, ಮತ್ತೆ ಬಿಪಿ ಶುಗರ್ ಬಿ ಇಲ್ರಿ. ಆತ್ಮೀಯ ಕೇಳುಗರಲ್ಲಿ ಒಂದು ಕೋರಿಕೆ, ನೀವು ನಿಮ್ಮ ಎಲುಬು ಕೀಲಿನ ಸಮಸ್ಯೆಗಳನ್ನು ಡಾಕ್ಟ್ರೊಂದಿಗೆ ಹಂಚಿಕೊಳ್ಳೋದು ಬೇಡ. ಇದು ಒಂದು ಚರ್ಮ ರೋಗ, ಸೋರಿಯಾಟಿಕ್ ಸಂಧಿವಾತ. ಈ ಕುರಿತಾಗಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಡಾಕ್ಟರ್ ಹೇಳೋ ಪ್ರಕಾರ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್. ಆ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳು ಇರಲಿ. ಡಾಕ್ಟರ್, ಈ ಸೋರಿಯಾಟಿಕ್ ಸಂಧಿವಾತದ ಬಗ್ಗೆನೇ ನಮ್ಮ ಕೇಳುಗರು ಪ್ರಶ್ನೆಗಳು ಕೇಳೋದ್ರಲ್ಲಿ ಗೊಂದಲಕ್ಕೆ ಒಳಗಾಗ್ಯಾರ. ಅಂದ್ರೆ ಅವರಿಗೆ ಸ್ಪಷ್ಟ ಚಿಹ್ನೆಗಳು, ಇದು ನನಗಾಗಿದ್ದು ಸೋರಿಯಾಟಿಕ್ ಸಂಧಿವಾತನ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಹೆಂಗೆ ಕಂಡು ಹಿಡ್ಕೋಬೇಕು ತನ್ನಷ್ಟಕ್ಕೆ ತಾನ? ನಿಜ, ಯಾಕಂದ್ರೆ ಇದು ಅಷ್ಟು ಸಾಮಾನ್ಯ ಕಾಯಿಲೆನೂ ಅಲ್ಲ. ಇದು ಸೋರಿಯಾಟಿಕ್ ಸಂಧಿವಾತ ಅನ್ನೋದು ನಾ ಆಗಲೇ ಹೇಳಿದಂಗೆ, ಜನಸಾಮಾನ್ಯರಲ್ಲಿ ಸೋರಿಯಾಸಿಸ್ ಬರೋದೇ 2-3%. ಅದರಲ್ಲಿ ಇದು ಸೋರಿಯಾಟಿಕ್ ಸಂಧಿವಾತ ಬರುವುದು ಅದರಲ್ಲಿ ಒಂದು 25% ಜನಕ್ಕೆ ಬರಬಹುದು. ಸೊ ಇದನ್ನು ಖಚಿತಪಡಿಸಲು ಒಂದೇದ್ದು ನಾವು ಸೋರಿಯಾಸಿಸ್ ಇದೇನೋ ಇಲ್ಲ ಅಂತ ಅನ್ನೋದು ಖಚಿತಪಡಿಸ್ಕೋಬೇಕು. ಅದು ಯೂಶ್ವಲಿ ಚರ್ಮ ರೋಗ ತಜ್ಞರು ಅದನ್ನು ಖಚಿತಪಡಿಸ್ತಾರೆ. ಅದು ಒಮ್ಮೆ ಸೋರಿಯಾಸಿಸ್ ಖಚಿತಪಡಿಸಿದ ನಂತರ ಆ ವ್ಯಕ್ತಿಗೆ ಸುಮಾರು 7-8 ವರ್ಷ ಇಂದ ಕೆಲವೊಮ್ಮೆ 10 ವರ್ಷ ಆದಮೇಲೆ ಈ ಥರ ಸಂಧಿವಾತಗಳು ಶುರುವಾಗುತ್ತೆ. ಇದು ಮುಖ್ಯವಾಗಿ ಕೈ ಬೆರಳುಗಳಲ್ಲಿ, ಕಾಲಿನ ಬೆರಳುಗಳಲ್ಲಿ ಹಾಗೂ ಕೆಲವೊಮ್ಮೆ ಮಂಡಿಯಲ್ಲಿಯೂ ಕೂಡ ಈ ಕಾಯಿಲೆ ಕಂಡುಬರಬಹುದು. ಸೊ ಆ ಟೈಮಲ್ಲಿ ನಾವು ಕೆಲವೊಂದು ರಕ್ತ ತಪಾಸಣೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾದದ್ದಂದರೆ ಒಂದು ESR ಮತ್ತು CRP. ಇದು ಇನ್ಫ್ಲಮೇಷನ್, ಅಂದರೆ ಬಾಡಿಯಲ್ಲಿಯೇ ಒಳಗಡೆಯಿಂದನೇ ಶುರುವಾಗಿ ಈ ಕೀಲುಗಳಲ್ಲಿ ಸ್ವಲ್ಪ ಸಮಸ್ಯೆ ಉಂಟು ಮಾಡುತ್ತದೆ ಅನ್ನೋ ಒಂದು ಊಹೆ ಕೊಡುತ್ತದೆ. ಸೊ ಇದರಲ್ಲಿ ನಾವು ಅದನ್ನು ಕಂಡು ಹಿಡ್ಕೊಂಡ್ರೆ ಮುಂದೆ ನಾವು ಅದನ್ನು ಕಾಯಿಲೆಯನ್ನು ಖಚಿತಪಡಿಸಬಹುದು. ಆತ್ಮೀಯ ಕೇಳುಗರೇ, ನೀವು ಕರೆ ಮಾಡೋದಕ್ಕೆ 2444-3415 ಹಾಗೂ 2444-3416 ಫೋನ್ ನಂಬರ್ಗಳನ್ನು ಬಳಸಬಹುದು. ಹಲೋ ಹಲೋ, ನೀವು ರೇಡಿಯೋ ಸೆಟ್ಟಿಂದ ಸ್ವಲ್ಪ ಮುಂದೆ ಬರ್ರಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಬೆಳಗಾವಿಂದ. ತಮ್ಮ ಹೆಸರು? ಗೀತಾ ಅಂತ. ಗೀತಾ, ನಿಮ್ ಪ್ರಶ್ನೆ ಕೇಳ್ರಿ ಸೋರಿಯಾಟಿಕ್ ಸಂಧಿವಾತದ ಬಗ್ಗೆ. ಇದು ಯಾರಲ್ಲಿ ಬರ್ತೈತ್ರಿ, ಯಾವ ಕಾರಣಕ್ಕಾಗಿ ಬರ್ತೈತಿ ಇನ್ಕಂಡು ಹೇಳಿದ್ರೆ? ಡಾಕ್ಟರ್ ತಮ್ಮ ಏನು ವಿವರಣೆ ಕೊಡ್ತಾ ಇದ್ರು ಮೊದಲಿಗೆ, ಅದ್ರೊಳಗೆ ಹೇಳಾರ ಅಂದ್ರು ಇದು ಕಾಯಿಲೆ. ನಾ ಈಗಾಗಲೇ ಹೇಳಿದಂತೆ ಇದು ಪುರುಷರಲ್ಲೂ ಬರ್ಬೋದು, ಮಹಿಳೆಯರಲ್ಲೂ ಬರ್ಬೋದು. ಇದು ಆಟೋ ಇಮ್ಯೂನ್ ಕಾಯಿಲೆ. ಆಟೋ ಇಮ್ಯೂನ್ ಅಂತಂದ್ರೆ ಏನು, ಎಲ್ಲರ ಶರೀರದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತದೆ. ಈ ರೋಗ ನಿರೋಧಕ ಶಕ್ತಿಯ ಕೆಲಸ ಏನು, ನಮ್ಮ ಶರೀರಕ್ಕೆ ಒಂದು ಪ್ರೊಟೆಕ್ಷನ್, ಅಂದರೆ ಒಂದು ಶೀಲ್ಡ್ ಅಂದ್ಕೊಂಡಂಗೆ ನಾವು. ಅದು ನಮ್ಮ ಶರೀರನ ಯಾವುದೇ ಹೊರಗಡೆಯಿಂದ ಬರುವ ಅಂಶಗಳಿಂದ ತಡೆಹಿಡಿಬೇಕು. ಬಟ್ ಈ ಕಾಯಿಲೆ ಬರಲಿಕ್ಕೆ ಕಾರಣ ಅಂದರೆ ಈ ರೋಗ ನಿರೋಧಕ ಶಕ್ತಿ, ಅಂದರೆ ಇದು ತನ್ನ ಕೆಲಸವನ್ನು ತಪ್ಪು ರೀತಿಯಿಂದ ಶುರು ಮಾಡಿಬಿಡುತ್ತೆ. ಅದು ತನ್ನ ಶರೀರದಲ್ಲೇ ತಾನಾಗಿ ಟರ್ನ್ ಆಗಿ ಕೆಲವೊಂದು ಭಾಗಗಳಿಗೆ ಹೊಡೆಯುತ್ತದೆ. ಅಂದ್ರೆ ದೇಹದ ವಿರುದ್ಧ ತಮ್ಮ ದೇಹವನ್ನ ಬೇರೆ ಪರಕೀಯ ವಸ್ತು ಅಂತ ಬಹುಶಃ ನಮ್ಮ ರೋಗ ನಿರೋಧಕ ಶಕ್ತಿ ತಿಳ್ಕೊಳ್ತದ ಅಂತ ನಾ ಅರ್ಥ ಮಾಡ್ಕೊಳ್ಳಿಕತ್ತೀನಿ. ಕರೆಕ್ಟ್. ಇನ್ನು ಸಿಂಪಲ್ ವರ್ಡ್ ಆಗಿ ಹೇಳ್ಬೇಕಂದ್ರೆ, ಈಗ ಒಂದು ಬಾರ್ಡರ್ದಲ್ಲಿ ನಿಂತು ಒಬ್ಬ ಜವಾನ್ ನಮ್ಮ ದೇಶವನ್ನು ಪ್ರೊಟೆಕ್ಟ್ ಮಾಡಬೇಕು, ಬಟ್ ಯಾವುದೋ ಕಾರಣಗಳಿಂದ ಅವನು ತಿರುಗಿ ನಮ್ಮದೇ ದೇಶದಲ್ಲೇ ಕೆಲವೊಂದು ಸಮಸ್ಯೆಗಳನ್ನು ಮಾಡ್ಕೋತ ಕೂತಂಗೆ. ಇದಾಕೆ ಆಗ್ತದ ಅಂತ ಕೇಳ್ಬೋದು ಸರ್? ಈ ಆಗಲಿಕ್ಕೆ ಇದಕ್ಕೆ ಒಂದೇ ಕಾರಣ ಅಂತಿಲ್ಲ, ಇದಕ್ಕೆ ಅನೇಕ ಕಾರಣಗಳಿವೆ. ಎಲ್ಲ ಸೇರಿ ಹೊರಗೆ ಬರುತ್ತದೆ. ಅದರಲ್ಲಿ ಒಂದು ಮುಖ್ಯವಾದ ಕಾರಣ ಆಗಲೇ ನಾ ಹೇಳಿದಂತೆ, ಪೂರ್ವಜರಲ್ಲಿ ಇದ್ದರೆ ಮುಂದಿನ ಪೀಳಿಗೆಗೆ ಬರುವ ಅಂಶಗಳು, ಅದಕ್ಕೆ ಜೆನೆಟಿಕ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಜೆನೆಟಿಕ್, ಅದರಲ್ಲಿ HLA-B27 ಅಜ್ಜಗಿದ್ರೆ ಬರಬಹುದು, ಅಪ್ಪಗಿದ್ರೆ ಬರಬೇಕು ಅಂತಿಲ್ಲ, ಅಜ್ಜಗಿದ್ರೂ ಬರಬಹುದು ರೀ. ಹೌದು, ಅದು ಹಿಂದಿನ 5-6 ಪೀಳಿಗಳಲ್ಲಿ ಯಾರಿಗಾದರೂ ಬಂದಿರಬಹುದು. ಸೊ ನಾವು ಅದರ ಡಿಟೇಲ್ ಆಗಿ ಹಿಸ್ಟ್ರಿ ಅಂತ ಹೇಳ್ತೀವಿ, ಆ ರೀತಿಯಿಂದ ನಾವು ಕಂಡುಹಿಡಿಬೇಕಾಗುತ್ತೆ. ಎರಡನೇದಾಗಿ ಇದು ವಾತಾವರಣದ ಕೆಲವೊಂದು ಇಫೆಕ್ಟ್ಗಳು ಇವೆ ಇದರಲ್ಲಿ. ಅದರಲ್ಲಿ ಮುಖ್ಯವಾದದ್ದು ಪೊಲ್ಯೂಷನ್, ಸ್ಮೋಕಿಂಗ್, ಕೆಮಿಕಲ್ಗಳು, ಸೊ ಈ ಥರದ ಅಂಶಗಳು ಶರೀರದಲ್ಲಿ ಅವು ಎಕ್ಸಾಕ್ಟ್ ನಮ್ಮ ಹತ್ರ ಕಂಟ್ರೋಲ್ ಇಲ್ಲ, ಬಟ್ ಸಾಕಷ್ಟು ನಾವು ಕಂಟ್ರೋಲ್ ಮಾಡ್ಬೋದು. ಮುಖ್ಯವಾಗಿ ಇದು ಸ್ಮೋಕಿಂಗ್ ಮತ್ತು ಪೊಲ್ಯೂಷನ್ಗಳನ್ನು, ಇವನ್ನ ಅವಾಯ್ಡ್ ಮಾಡೋದ್ರಿಂದ ಸಾಕಷ್ಟು ಇದನ್ನು ತಡೆ ಹಿಡ್ಕೋಬಹುದು. ಹಲೋ ಹಲೋ, ಎಸ್ಡಿಎಂ ಆರೋಗ್ಯ ಸಂವಾದ. ಹಲೋ ನಮಸ್ತೆ, ನಿಮ್ಮ ನೆಟ್ವರ್ಕ್ ಸರಿ ಇಲ್ಲ, ಸಿಗ್ನಲ್ ಸರಿ ಬರು. ಹಾ ಕೇಳಿಸ್ತದ, ಶಿವಲಿಂಗಯ್ಯನವರು ಎಲ್ಲಿಂದ ಫೋನ್ ಮಾಡ್ತೀರಿ? ಶಿವಲಿಂಗಯ್ಯ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ ಮಾತಾಡ್ತೀನಿ. ಮುಗುಳ್ಕೋಡದಿಂದ ಕರೆ ಮಾಡ್ತೀರಿ, ಕೇಳ್ರಿ ನಿಮ್ ಪ್ರಶ್ನೆ. ಡಾಕ್ಟರ್ ನಮಸ್ಕಾರ ರೀ. ನಮಸ್ಕಾರ ಹೇಳ್ರಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ಸಂಧಿವಾತ ನಮ್ಮ ಜೀವನದಾಗ ಬರಲೇಬಾರ್ದು ಅಂದ್ರೆ ಪ್ರಿಕಾಷನ್ ಮೇಜರ್ ಏನ್ ತಗೋಬೇಕು ನಾವು? ಹಾ, ಇದು ಆಗಿದೆ ಮುಖ್ಯವಾದ ಪ್ರಶ್ನೆ. ಸೊ ಇದು ನಾವು ತಡೆ ಹಿಡಿಯಲಿಕ್ಕೆ ಒಂದು ಉತ್ತಮ ಜೀವನ ಶೈಲಿ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಇದರಲ್ಲಿ ಊಟದ್ದಾಯಿತು, ಊಟ ಆಹಾರ ಮತ್ತು ನಮ್ಮ ವ್ಯಾಯಾಮಗಳು, ಇವು ಎರಡೂ ಭಾರಿ ಮುಖ್ಯ. ಊಟ ಆಹಾರಗಳಲ್ಲಿ ಆದಷ್ಟು ನಾವು ಇವು ಕೆಮಿಕಲ್ ಪೆಸ್ಟಿಸೈಡ್ ಇರುವ ಆಹಾರಗಳನ್ನು ದೂರಿಡಬೇಕು. ಶುದ್ಧವಾದ ಸ್ವಚ್ಛವಾದ ಆಹಾರ ಸೇವಿಸುವುದು. ಎರಡನೇದು ವ್ಯಾಯಾಮ, ಯೋಗ ಮತ್ತು ವ್ಯಾಯಾಮಗಳು. ಇವು ದಿನನಿತ್ಯ ನೀವು ಸರಿಯಾಗಿ ಮಾಡ್ತಾ ಹೋದರೆ ಈ ಥರದ ಕಾಯಿಲೆಗಳು ಬರುವ ಅಂಶಗಳು ಬಹಳ ಕಡಿಮೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತೀರಮ್ಮ? ನಾ ವಿಜಯಪುರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ, ಶೈಲಾ ಅಂತ. ಶೈಲಾ ಅವರು, ಕೇಳ್ರಿ ಪ್ರಶ್ನೆ. ಇಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ನರಾರೋಗ ಸಮಸ್ಯೆ ಬಂದಿದೆ, ಅಂದ್ರೆ ಈ ಸಂಜೆ ವಾತ ಸಲುವಾಗಿ ನಾ ಕೇಳ್ತಾ ಇದ್ದೀನಿ ಪ್ರಶ್ನೆನ. ಹಲೋ. ಹಾ ಕೇಳ್ರಿ ಕೇಳ್ರಿ. ಅಂದ್ರ ಅವರಿಗೆ ಪಾದದಲ್ಲಿ ತುಂಬಾ ನೋವು ಬಂದಿದೆ, ಆ ನಂತರ ಏನಾಗಿದೆ, ಜೋಮ್ ಆಗಿಬಿಟ್ಟಿದೆ, ಪಾದ ಮತ್ತು ಕೈ ಎರಡು ಜೋಮ್ ಆಗಿಬಿಟ್ಟಿದೆ, ಇದಕ್ಕೆ ಪರಿಹಾರ ಏನು? ಡಾಕ್ಟರ್ಗೆ ತೋರಿಸಿದ್ದೀನಿ. ಅಲ್ಲ, ಇದು ಯಾರು ಸಂಧಿವಾತ ಅಂತ ಖಚಿತಪಡಿಸಿದಾರ? ಏನು ಇದು ನೀವು ಊಹೆ ಮಾಡ್ತಾ ಇದ್ದೀರಾ? ಇಲ್ಲ, ತೋರಿಸಿದ್ದೀನಿ ನಾನು ವಿಜಯಪುರದಲ್ಲಿ ತೋರಿಸಿದ್ದೀನಿ. ಅವರಿಗೆ ತೋರಿಸಿದ ನಂತರ ಇದು ಎಕ್ಸ್ರೇ ಮಾಡಿದ್ದಾರೆ, ಬ್ಲಡ್ ಟೆಸ್ಟ್ ಮಾಡಿದ್ದಾರೆ, ಶುಗರ್ ಮಾಡಿದ್ದಾರೆ, ಆಮೇಲೆ ಕಿಡ್ನಿಗೆ ಸಂಬಂಧಿಸಿದ ಅಷ್ಟು. ಅಲ್ಲ, ಇದು ಜೋಮ್ ಬರುವ ಅಂಶ ಅಂದರೆ ಯೂಶ್ವಲಿ ಸ್ವಲ್ಪ ನರದ ಲಕ್ಷಣಗಳು ಇರ್ತವೆ. ಸೊ ಮೋಸ್ಟ್ಲಿ ನಿಮ್ಮ ವೈದ್ಯರನ್ನು ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತಾಬಹುದು. ಅಂದ್ರೆ ನಾನು ಇಲ್ಲಿ ವಿಜಯಪುರದಲ್ಲಿ ತೋರಿಸಿದ್ದೀನಿ, ಅದು ಪರಿಹಾರ ಆಗ್ತಾನೆ ಇಲ್ಲ, 3 ತಿಂಗಳಾಯ್ತು ಜೋಮ್ ಆಗಿ ಪರಿಹಾರ ಆಗ್ತಾ ಇಲ್ಲ ಸರ್. ಸೊ ನೀವು ಡಾಕ್ಟರ್ ಹೇಳಿದ ಪ್ರಕಾರ ಬಹುಶಃ ನರ ರೋಗ ತಜ್ಞರಲ್ಲಿ ಇವರು ತೋರಿಸಬೇಕಾಗಬಹುದಲ್ಲ ಸರ್? ಅದೇ, ಇದನ್ನ ನೋಡಿನೇ ಪರಿಶೀಲಿಸಬೇಕು. ಯಾಕಂದ್ರೆ ನೀವು ಉಳಿದದ ಈಗ ನಾವು ಇವತ್ತಿನ ವಿಷಯದ ಸಂಬಂಧಪಟ್ಟಂಗೆ ಇದು ಕಾಣಿಸ್ತಾ ಇಲ್ಲ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ನೇರ ಫೋನ್ ಇನ್ ಕಾರ್ಯಕ್ರಮ. ಲಕ್ಷ್ಮೀ ಚಂದ್ರಶೇಖರ್ ಅಂತ ಮಾತಾಡೋದು. ಲಕ್ಷ್ಮೀ ಚಂದ್ರಶೇಖರ್ ಅವರ, ಕೇಳ್ರಿ ಪ್ರಶ್ನೆ. ಅದೇ, ಈಗಾಗಲೇ ನಾ ಹೇಳಿದಂತೆ ಲಕ್ಷಣಗಳಂದ್ರೆ ಇದು ಮುಖ್ಯವಾಗಿ ಕೀಲುಗಳಲ್ಲಿ ನೋವು ಮತ್ತು ಊತ. ಸೊ ಬಾವು ಅಂತ ಏನು ಹೇಳ್ತೀವಲ್ಲ ಅದು, ಮತ್ತು ನೋವುಗಳು. ಅದು ಮುಖ್ಯವಾಗಿ ಇದು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಈ ಕೀಲುಗಳ ನೋವು ಹಾಗೂ ಊತ ಹೆಚ್ಚಿರುತ್ತೆ, ಸಾಯಂಕಾಲವರೆಗೆ ಸ್ವಲ್ಪ ಕಡಿಮೆ ಆಗುವ ಲಕ್ಷಣ. ಆಮೇಲೆ ಇದು ಯಾವ ವಯಸ್ಸಿನಲ್ಲಿ ಬರುತ್ತೆ ಅನ್ನೋದು ಈಗಾಗಲೇ ಹೇಳಿದಂತೆ ಇದು ಎಲ್ಲಾ ವಯಸ್ಸಿನಲ್ಲೂ ಬರಬಹುದು. ಸರ್, ಈಗ ಚಿಕ್ಕ ಮಕ್ಕಳಲ್ಲಿ ಬರಬಹುದೇನು ಅಂತ? ಈ ಕಾಯಿಲೆ ಚಿಕ್ಕ ಮಕ್ಕಳಲ್ಲೂ ಕೂಡ ಬರಬಹುದು. ನಾ ಈಗಾಗಲೇ ಹೇಳಿದಂತೆ ಇದು ಸ್ವಲ್ಪ ವಂಶದಿಂದ ಬರುವ ಅಂಶಗಳು ಇರುವ ಕಾರಣ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಸಂಧಿವಾತಗಳು ಶುರು ಆಗುವ ಲಕ್ಷಣಗಳು ಇರುತ್ತವೆ. ಹಲೋ, ನಮಸ್ಕಾರ ಮೇಡಮ್. ನಾವೇ ತಾಲೂಕು ಚಿಕ್ಕುಡದಿಂದ ಸ್ಪೆಷಲ್ ಟಿಪ್ಪನ ತೇಲಿ ಅಂತಾರೆ. ತೇಲಿ ಅವರ, ಕೇಳ್ರಿ ಪ್ರಶ್ನೆ. ಡಾಕ್ಟರ್ ಸಾಹೇಬ್ರ ನಮಸ್ಕಾರ ಸರ್. ಹಾ ನಮಸ್ಕಾರ ಹೇಳಿ ಸರ್. ಇದು ಸೋರಿಯಾಸಿಸ್ ಕಾಯಿಲೆ ನೀವು ಮೊದಲಿಗೆ ಹೇಳಿದಾಗಿರೋದು ಆನುವಂಶಿಕ ಕಾಯಿಲೆ ಅಂತಂದ ಬರ್ತೈತೆ ಅಂತ ಹೇಳ್ತಿದ್ರೆ, ಇದು ಆನುವಂಶಿಕ ಕಾಯಿಲೆ ಅಂದ್ರೆ ಈಗ ಒಬ್ಬ ಈಗ ಜಾಸ್ತಿ ಒಬ್ಬೊಬ್ಬರಿಗೆ ಈಗ ತುರಿಕೆ ಅದು ಬರ್ತೈತೆ, ಒಬ್ಬೊಬ್ಬರಿಗೆ ಇನ್ಸ್ಪೆಕ್ಷನ್ ಆಗ್ತಿರ್ತೈತ್ರಿ, ಅದನ್ನು ನಾವು ಸೋರಿಯಾಸಿಸ್ ಕಾಯಿಲೆ ಅಂತ ಮಾರ್ಪಾಡ ಏನಾದ್ರು ಆಗ್ಬೋದು, ಅದರಲ್ಲಿ ಸಂಭವ ಇರ್ತೈತೇನ್ರಿ? ಇದು ಹಂಗ ಅನುವಂಶಿಕ ಅನ್ಲಿಕ್ಕೆ ಬರಲ್ಲ, ಬಟ್ ಇದು ವಂಶದಲ್ಲಿ ಸ್ವಲ್ಪ ಹೆಚ್ಚು ಕಂಡು ಬರುತ್ತದೆ ಒಬ್ಬರಿಗೆ. ಎರಡನೇದು ಬರೀ ತುರಿಕೆ ಅನ್ನೋದು ಒಂದೇ, ಇದು ಸೂರ್ಯಾಸ್ತದ ಲಕ್ಷಣ ಇರಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ಯಾವ ಜಾಗದಲ್ಲಿ ಶುರು ಆಗ್ತಾ ಇದೆ, ಅದು ಯಾವ ರೀತಿ ಹರಡ್ತಾ ಇದೆ ಅನ್ನೋದು ಮುಖ್ಯ. ಆಮೇಲೆ ಅದು ಚರ್ಮ ರೋಗದವರಿಗೆ ನೀವು ತಜ್ಞ ವೈದ್ಯರಿಗೆ ಭೇಟಿ ಆದಾಗ ಅವರು ಅದನ್ನು ಖಚಿತಪಡಿಸ್ತಾರೆ. ಅದಕ್ಕೆ ಸಿಂಪಲ್ ಕೆಲವೊಂದು ಚೆಕಪ್ ಇರ್ತವೆ, ಅದನ್ನು ಮಾಡಿ ಅವರು ಸೂರ್ಯಾಸ್ತ ಹೌದ ಇಲ್ಲ ಅಂತ ಖಚಿತಪಡಿಸಬಹುದು. ಇದು ಸಾಮಾನ್ಯವಾಗಿ ಸರ್ ಯಾವ ದಿನಗಳಲ್ಲಿ ಚಳಿಗಾಲ ಅಥವಾ ಮಳೆಗಾಲ ಏನು ಬೇಸಿಗೆಯಲ್ಲಿ ಈ ರೀತಿ ಯಾವ್ದಾದ್ರು ಒಂದು ಮಾರ್ತಾಕ್ನಲ್ಲಿ ರೋಗ ಉಲ್ಬಣ ಆಗುತ್ತೆ ಅಥವಾ ಅದು ಯಾವ ರೀತಿ ಬರ್ತದೆ ಅಂತ? ಅದು ಆಕ್ಚುಲಿ ಕಾಲಕ್ಕೆ ಬಹಳ ಸಂಬಂಧ ಇರೋಲ್ಲ, ಬಟ್ ಇದು ಸೋರಿಯಾಟಿಕ್ ಸಂಧಿವಾತ ಏನಿರುತ್ತಲ್ಲ, ಒಮ್ಮೆ ಸಂಧಿವಾತ ಅವರಲ್ಲಿ ಶುರು ಆಯ್ತಂದ್ರೆ ಚಳಿಗಾಲದಲ್ಲಿ ಇವು ಸ್ವಲ್ಪ ನೋವುಗಳು ಹೆಚ್ಚಾಗುತ್ತೆ. ಡಾಕ್ಟರ್, ಈಗ ಸೋರಿಯಾಟಿಕ್ ಸಂಧಿವಾತ ಒಂದು ಚರ್ಮದ ಸಮಸ್ಯೆನ ಮೂಲತಃ ಹಂಗಂದ್ಕೊಂಡಾಗ ಈ ಸಂಧಿವಾತನ ಮೊದಲು ಬಂದು ನಂತರ ಚರ್ಮದ ಸಮಸ್ಯೆ ಕಾಣಿಸ್ಕೊಳ್ಬಹುದೇನು ಅಂತ. ಹೌದು, ಇದು 30% ಶೇಕಡದಲ್ಲಿ ಸಂಧಿವಾತನೇ ಮೊದಲು ಶುರು ಆಗ್ಬಿಡುತ್ತೆ. ಅದು ಹೆಚ್ಚಾಗಿ ಇದು ಚಿಕ್ಕ ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಈ ರೀತಿ ಆಗುತ್ತೆ. ಅವರಲ್ಲಿ ಚರ್ಮಕ್ಕೆ ಯಾವುದು ಧಕ್ಕೆಯನ್ನೇ ತೋರಿಸೋದಿಲ್ಲ, ಈ ಕಾಯಿಲೆ ಸಂಧಿವಾತ ಮೂಲಕವೇ ಬಂದುಬಿಡುತ್ತೆ. ಅದು ಸಂಧಿವಾತ ನಡೀತಾ ಹೋದಂಗೆ ಯಾವಾಗಾದರೂ ಕಂಡು ಬರುವ ಚಾನ್ಸ್ ಇರುತ್ತೆ ಅವರಿಗೆ ಚರ್ಮಕ್ಕೆ, ಬಟ್ ಬರಲಾರ್ದೇನೂ ಇರಬಹುದು. ಬಟ್ ಇದು ಸ್ವಲ್ಪ ಕಡಿಮೆ 30 ಜನರಲ್ಲಿ ಮಾತ್ರ, ಈ ಶೇಕಡ 70 ಜನರಲ್ಲಿ ಇದು ಚರ್ಮಕ್ಕೆ ಶುರುವಾಗಿ ನಂತರವೇ ಕೀಲುಗಳು ಹಿಡಿಯುತ್ತೆ. ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ತಮ್ಮ ಹೆಸರು ಗಜಾನನ್. ಗಜಾನನ್, ನಿಮ್ ಪ್ರಶ್ನೆ ಕೇಳ್ರಿ. ನಮ್ ಪ್ರಶ್ನೆ ಏನಂದ್ರೆ, ಈ ಮಂಡಿ ಸಾದಾ ಮಂಡಿ ನೋಕ ಸೂರ್ಯಾಸಸ್ ಮಂಡಿ ನೋಕ ಏನ್ ಡಿಫರೆನ್ಸ್? ಹಾ, ಈಗ ಮುಖ್ಯ ಸಾಮಾನ್ಯವಾಗಿ ಬರುವ ಈ ಮಂಡಿ ನೋವು ಅಂದ್ರೆ ವಯಸ್ಸಿನಲ್ಲೇ ಆದವರಿಗೆ ಯೂಶಲಿ 65-75 ಆದ್ಮೇಲೆ ಕಂಡು ಬರ್ತವೆ. ಆಮೇಲೆ ಅದು ಅದಕ್ಕೆ ನೀವು ಓಡಾಡಿದಾಗ ಜಾಸ್ತಿ ಕಂಡು ಬರುತ್ತೆ. ಕೆಳಕ್ಕೆ ಕೂತು ಹೇಳಬೇಕಾದ್ರೆ ಹೆಚ್ಚಾಗುತ್ತೆ. ಈಗ ಮಹಡಿ ಮೇಲೆ ಹತ್ತೋದು ಇಳಿಯೋದು ಮಾಡ್ಬೇಕಾದ್ರೆ ಹೆಚ್ಚು ಕಾಣುತ್ತೆ. ಬಟ್ ಈ ಸೋರಿಯಾಟಿಕ್ ಸಂಧಿವಾತದಿಂದ ಬರುವ ಕೀಲು ನೋವುಗಳು ಹೆಂಗಿರುತ್ತಾವೆ ಅಂದರೆ, ಮಲ್ಕೊಂಡು ಬೆಳಿಗ್ಗೆ ಎದ್ದಾಗ ಹೆಚ್ಚಿರುತ್ತೆ, ನೋವು ಜೊತೆಗೆ ತುಂಬ ಬಾವು ಇರುತ್ತೆ. ಆಮೇಲೆ ಇದು ದಿನಕ್ಕೆ ದಿನಕ್ಕೆ ಹೆಚ್ಚೇ ಹಾಕೋತ ಹೋಗುತ್ತೆ ಹೊರತಾಗಿ ಯಾವುದೇ ಔಷಧಿ ಪರಿಣಾಮ ಇಲ್ಲದೇ ಇದು ಪೂರ್ತಿ ಶಮನವಾಗುವುದಿಲ್ಲ. ಸರ್, ಈಗ ಈ ಸೋರಿಯಾಟಿಕ್ ಸಂಧಿವಾತ ಮತ್ತು ಎಕ್ಸಿಮಾ, ಏನು ಸಾಮಾನ್ಯ ಭಾಷೆಯಲ್ಲಿ ಇಸ್ಬು ಅಂತ ಹೇಳ್ತಾರೆ, ಈ ಥರ ಎಲ್ಲ ಕಾಯಿಲೆಗಳು ಬಂದಾಗ ಬೇರೆಯವರು ಆ ಮನುಷ್ಯ ಅನುಭವಿಸ್ತೇ ಇರ್ತಾನೆ ಆ ಚರ್ಮದ ಕಾಯಿಲೆಯಿಂದ ಸಮಸ್ಯೆಯನ್ನು, ಖಿನ್ನತೆಯನ್ನು. ಅದ್ರ ಜೊತೆ ಅವರ ಸುತ್ತಮುತ್ತಲಿನವರು ಒಂದು ಜಜ್ಮೆಂಟಿಗೆ ಬಂದುಬಿಟ್ಟಿರ್ತಾರೆ, ಲ್ಯಾಕ್ ಆಫ್ ಹೈಜೀನ್ ಅಂದರೆ ಇವ್ರು ಬಹುಶಃ ಸ್ನಾನ ಮಾಡ್ತಾರೋ ಇಲ್ಲೋ, ಇವರಿಗೆ ಸ್ವಚ್ಛತೆಯನ್ನು ಸರಿಯಾಗಿ ನಿರ್ವಹಿಸ್ತಾರೋ ಇಲ್ಲೋ, ಈ ಥರ ಜನ ಎಲ್ಲ ಹೇಳಿದಾಗ ಆ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ. ಸೆಲ್ಫ್ ಇಸ್ಟೀಮ್ ಅಂದರೆ ತನ್ನ ಬಗ್ಗೆ ಇರುವಂತಹ ಆತ್ಮವಿಶ್ವಾಸ ಕಡಿಮೆ ಆಗಿಬಿಡ್ತದೆ. ಇವರಿಗೆ ಮತ್ತು ನಮ್ಮ ಸೊಸೈಟಿ ಅಂದರೆ ಸುತ್ತಮುತ್ತಲಿನ ಪರಿವಾರದವರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ನಿಜ, ಬಟ್ ಇದು ಈ ಕಾಯಿಲೆ ಆ ರೀತಿ ಸ್ವಚ್ಛತೆ ಕಡಿಮೆಯಾಗಿ ಆದ ರೀತಿ ಬಂದಿರೋದೇ ಇಲ್ಲ. ಸೊ ಈ ತಪ್ಪು ಕಲ್ಪನೆಯನ್ನು ತೆಗೆದುಹಾಕ್ಬೇಕು ಫಸ್ಟ್ ಜನರು. ಆಮೇಲೆ ಇದು ಸೋರಿಯಾಟಿಕ್ ಸಂಧಿವಾತನೂ ಒಂದು ಅಂದರೆ ಕ್ರಾನಿಕ್ ಡಿಸೀಸ್, ಅಂದರೆ ಉದ್ದವರೋ ಕಾಯಿಲೆ ಇದು. ಈಗ ಶುಗರ್ ಬಿ ಪಿ ನಾವು ಹೆಂಗೆ ಅನ್ಕೋತೀವಿ ಅದೇ ಥರದ್ದು. ಸೊ ಅದಕ್ಕೆ ಈ ಕಾಯಿಲೆ ಬಗ್ಗೆ ಸ್ವಲ್ಪ ಜನರಲ್ಲಿ ಇನ್ನೂ ಹೆಚ್ಚಿನ ಅರಿವನ್ನು ಮೂಡಿಸ್ಬೇಕು. ಅಂದರೆ ಈ ಥರ ಕಾಯಿಲೆಗಳು ಇರ್ತವೆ, ಇವಕ್ಕೂ ಟ್ರೀಟ್ಮೆಂಟ್ ನಡೀತಾ ಇರ್ತವೆ, ಆ ಮನುಷ್ಯನೂ ಕೂಡ ನಾರ್ಮಲ್ ಆಗಿನೇ ಜೀವಿಸಬಹುದು, ಅವರು ಕೂತಲ್ಲೇ ಕೂಡಬಾರ್ದು, ಪಕ್ಕ ಕೂಡಬಾರ್ದು, ಒಬ್ಬರಿಂದ ಒಬ್ಬರಿಗೆ ಹರಡ್ತೇತೇನೋ ಅನ್ನುವಂತಹ ಭಾವನೆ ಇರ್ತದೆ. ಸಾಂಕ್ರಾಮಿಕ ಅಲ್ಲ ಅಂತ ಹೇಳ್ತೀರಿ ಸರ್? ಇದು ಯಾವ ರೀತಿಯಿಂದನೂ ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗುವುದು ಅಥವಾ ಹರಡುವುದು ಸಾಧ್ಯವೇ ಇಲ್ಲ. ಇದು ಒಂದು ನಾರ್ಮಲ್ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಯಾವುದೇ ಕ್ರಿಮಿ ಹುಳಗಳಿಂದ, ಹೊರಗಿನ ಕ್ರಿಮಿಯಿಂದ ಬರುವುದಲ್ಲ, ಫಂಗಲ್ ಡಿಸೀಸ್ ಅಲ್ಲ. ಆ ಕಾರಣದಿಂದ ಇದು ಒಬ್ಬರಿಂದ ಒಬ್ಬರು ಹರಡುವುದಿಲ್ಲ, ಸೊ ಹೊರಗಿನಿಂದ ಬಂದಿರೋದ್ರಿಂದ ಬರುವುದೂ ಇಲ್ಲ. ಸೊ ಇದು ಒಳಗಡೆಯಿಂದನೇ ಚಾಲಾಗಿ ಶುರುವಾಗಿರುತ್ತೆ. ಇದಕ್ಕೆ ಸರಿಯಾಗಿ ಔಷಧಿ ಟ್ರೀಟ್ಮೆಂಟ್ ಕೊಡ್ಕೋತ ಹೋದರೆ ಆ ಮನುಷ್ಯನೂ ನಾರ್ಮಲ್ ಇರ್ತಾನೆ, ಅವ್ರ ಜೊತೆ ಇರುವ ಪರಿವಾರ ಸಹಿತ ಅವರಿಗೆ ಸಹಕರಿಸಬೇಕು. ಹಲೋ ಹಲೋ ಹಲೋ ಹಲೋ, ಎಸ್ಟಿಎಂ ಡಾಕ್ಟರ್ ಅಲ್ರಿ? ಹೌದ್ರಿ, ನಡಿಗೇರ್ ಅವರ ಪ್ರಶ್ನೆ ಕೇಳ್ರಿ. ಸೋರಿಯಾಟಿಕ್ ಸಂಧಿವಾತ ನಾವು ಬಹಳಷ್ಟು ಸರಿ ಜಿಂಗಲ್ ಹಾಕಿರ್ತೀವಿ, ನೀವು ಕೇಳಿಲ್ಲ. ನೀವು ಮುಂದೆ ಕೇಳ್ರಿ, ಗೊತ್ತಾಗ್ತದಿಲ್ಲ. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ನಮಸ್ತೆ, ಸ್ವಲ್ಪ ರೇಡಿಯೋದಿಂದ ಮುಂದೆ ಬರ್ರಿ. ನಿಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ನೇತ್ರಾವತಿ ಅಂತ ಸರ್, ವಗ್ರಿ ಬೊಮ್ಮಳೆ ತಾಲೂಕು, ಬಳ್ಳಾರಿ ಜಿಲ್ಲೆ ಸರ್. ಕೇಳ್ರಿ ಪ್ರಶ್ನೆ. ನಮ್ಮ ಅತ್ತೆಯವ್ರೆ ಸರ್, ಫಸ್ಟ್ ಜ್ವರ ಬಂದು ಚಿಕನ್ ಗುಣಿ ಟೈಪ್ ಬಂದಿತ್ತು ಸರ್, ಕಾಲು ನೋವು ಬಂದು. ಮನೆಯಲ್ಲೇ ಎಲ್ರಿಗೂ ಬಂದಿತ್ತು ಸರ್, ಅದು ಹುಬ್ಳಿಯಲ್ಲಿ ನಿಮ್ ಹತ್ರ ಬಂದಿದ್ವಿ ಸರ್ ಎಸ್ ಎಂ ಸಿಗೆ, ಅವ್ರು ನೀವು ಇದ್ದಿದ್ದಿಲ್ಲ ಅವತ್ತು. ಮತ್ತೆ ಬೇರೆ ಕಡೆ ವಿಕ್ರಮಾರ್ಗಸ್ ಕಡೆ ಹೋಗಿದ್ವಿ, ಅಲ್ಲಿ ತೋರಿಸಿದ್ರೆ ಸಂಧಿವಾತ ಅಂತ ಹೇಳಿದ್ರು ಸರ್. ಅದು ನಿಮಗೆ ಬಹುಶಃ ಡಾಕ್ಟರ್ ಹೇಳೋ ಪ್ರಕಾರ ಸೋರಿಯಾಟಿಕ್ ಸಂಧಿವಾತ ಇವತ್ತಿನ ವಿಷಯ. ಸೊ ಇದು ಸಂಧಿವಾತ ಅಂತ ಖಚಿತಪಡಿಸಿದ್ರೆ ಅದ್ರ ತಕ್ಕಂಗೆ ಔಷಧಿ ಮತ್ತೆ ನೀವು ಚಿಕಿತ್ಸೆ ತಗೊಂಡ್ರೆ ನಿಮ್ಗೆ ಪರಿಹಾರ ಸಿಗುತ್ತದೆ. ಅದೇ ಕೊಟ್ಟಿದ್ದಾರೆ ಸರ್, 6 ತಿಂಗಳು ಮೆಡಿಸಿನ್ ಕೊಟ್ಟಿದ್ದಾರೆ. ಸರಿ, ಅದನ್ನ ಶುರು ಮಾಡಿ, ನಿಮಗೆ ಅದರದ ತಕ್ಕಂಗೆ ರೆಸ್ಪಾನ್ಸ್ ಗೊತ್ತಾಗುತ್ತೆ. ಅದು ಕಾಲು ನೋವು ಬಹಳ ಐತೆ ಅಂತಾರ ಸರ್, ಇನ್ನು ಒಂದ್ ತಿಂಗಳು ಆಗಿಲ್ಲ ತೋರಿಸ್ಕೊಂಡು ಮತ್ತೆ ಇನ್ನು ಬಹಳ ನೋವು ಇದೆ, ಅಡ್ಡಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಅಂದ್ರೆ ಇನ್ನೊಮ್ಮೆ ತಜ್ಞ ವೈದ್ಯರಿಗೆ ಭೇಟಿ ಆಗೋದು ಒಳ್ಳೇದು. ಏನ್ ಸರ್? ಇನ್ನೊಮ್ಮೆ ತಜ್ಞ ವೈದ್ಯರಿಗೆ ಭೇಟಿ ಆಗ್ರಿ ಅಂತ ಡಾಕ್ಟರ್ ಹೇಳ್ತಾರಮ್ಮ. ಸರ್, ಇದು ಜನರಿಗೆ ಕನ್ಫ್ಯೂಷನ್ಸ್ ಅದಾವ ಅಂದ್ರೆ, ಸಂಧಿವಾತ ಹೌದು, ಬಟ್ ಅದು ಎಲ್ಲ ಟೈಮ್ನಲ್ಲೇ ಸಂಧಿವಾತಕ್ಕೂ ಸೋರಿಯಾಸಿಸ್ಗೂ ಸಂಬಂಧ ಇರುವುದಿಲ್ಲ. ನಿಜ, ಬಟ್ ಇವು ಎಲ್ಲ ಸಂಧಿವಾತಗಳು ಅನ್ನೋದೇ ಒಂದು ಹಲವಾರು ಕಾಯಿಲೆಗಳ ಒಂದು ಗುಂಪದು, ಅದಕ್ಕೆ ನಾವು ಸಂಧಿವಾತ ಅಂತ ಹೇಳ್ತೀವಿ. ಅದರಲ್ಲಿ ಸುಮಾರು 200 ಪ್ರಕಾರಗಳಿವೆ, ಅದರಲ್ಲಿ ಸೋರಿಯಾಟಿಕ್ ಸಂಧಿವಾತ ಅನ್ನೋದು ಒಂದು ಪ್ರಕಾರ. ಹಲೋ ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ ಇಂದ ನೀವು ಮುಂದೆ ಬರಬೇಕು, ಬಾಜುಕ ಕೂತಿರಿ ಬಹುಶಃ ನೀವು. ಇಲ್ರಿ, ನಾನು ಹೊರಗಡೆ ಇದ್ದೀನಿ ಮೇಡಮ್. ಕೇಳ್ರಿ ಪ್ರಶ್ನೆ ಕೇಳ್ರಿ. ನಿಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಫೋನ್ ಮಾಡ್ತೀರಿ? ನಾವು ಬೆಳಗಾವಿ ಜಿಲ್ಲೆ ಬಸಿದೋಣಿ ತಾಲೂಕು ಬಸಿದೋಣಿ ಊರಿಂದ ಫೋನ್ ಮಾಡ್ತಾ ಇದ್ದೇನ್ರಿ. ತಮ್ಮ ಹೆಸರು? ನನ್ನ ಹೆಸರು ಶಿವನ್ಗೌಡ ಅಂತ ಹೇಳಿ. ಶಿವನ್ಗೌಡ್ರ ಕೇಳ್ರಿ, ಈ ಸಂಧಿವಾತ ಅಂತಂದ್ರೆ ಇದೇನ ಮಧುಮೇಹದಿಂದ ಬರುತ್ತೋ ಅಥವಾ ಸೀದಾ ಇದ್ದರಿಗೆ ಬರುತ್ತೋ, ಹೆಂಗೆ ಏನು ಅನ್ನೋದು ಅರ್ಥ ಆಗಲ್ರಿ ಸರ್. ಇದು ಮಧುಮೇಹ ಕಾರಣ ಅಲ್ಲ, ಮಧುಮೇಹ ಇದ್ದವರಿಗೆ ಇದು ಸ್ವಲ್ಪ ಬರುವ ಚಾನ್ಸಸ್ ಸ್ವಲ್ಪ ಹೆಚ್ಚಿರ್ಬೋದು. ನಾ ಈಗಾಗಲೇ ಹೇಳಿದಂತೆ ಇದಕ್ಕೆ ವಂಶದಲ್ಲಿರುವ ಕಾರಣಗಳು ಪ್ಲಸ್ ವಾತಾವರಣ ಕಾರಣಗಳು ಎರಡೂ ಸೇರಿ ಕಂಡು ಬರುತ್ತದೆ. ಅದರಿ ಕರೆಯಲ್ಲಿ ತೊಂದರೆ ಇತ್ತು. ಸರ್, ಈಗ ಸೋರಿಯಾಸಿಸ್ ಸಂಧಿವಾತದಿಂದ ಆರೋಗ್ಯಕರ ಜೀವನ ಶೈಲಿ ನಾವು ನಿರ್ವಹಣೆ ಮಾಡ್ತಾ ಹೋದ್ರೆ ದೂರ ಇರಬಹುದು, ಅದು ಕಡಿಮೆ ಆಗ್ಬೋದು, ಸಂಪೂರ್ಣವಾಗಿ ಇದು ಗುಣಪಡಿಸಬಹುದಾದಂಥ ಕಾಯಿಲೆ ಹೌದು ಅಲ್ಲೋ ಅಂತ. ನಾನು ಈಗಾಗಲೇ ಹೇಳಿದಂತೆ ಇದು ಕ್ರಾನಿಕ್ ಡಿಸೀಸ್, ಅಂದರೆ ಒಂಥರ ಶುಗರ್ ಮತ್ತು ಬಿ ಪಿ ಇದ್ದಂಗೆ, ಸ್ವಲ್ಪ ಟ್ರೀಟ್ಮೆಂಟು ತುಂಬ ಕೂಡ ಲಾಂಗ್ ಇರುತ್ತೆ. ಅಂದರೆ ಇದನ್ನು ಕಾಯಿಲೆನ ಪೂರ್ತಿ ನಿಯಂತ್ರಣದಲ್ಲಿ ತೊಗೊಂಡು ಬರಬಹುದು, ಬಟ್ ನಿಯಂತ್ರಣ ಬಂದ ತಕ್ಷಣ ನಾವು ಇದಕ್ಕೆ ಕೊಡುವ ಮಾತ್ರೆ ಹಾಗೂ ಔಷಧಿಗಳನ್ನು ನಿಲ್ಲಿಸೋಕ್ಕೆ ಬರಲ್ಲ. ಸೊ ನಿರಂತರವಾಗಿ ಅದಕ್ಕೆ ರೆಗ್ಯುಲರಾಗಿ ತಪಾಸಣೆಗಳು ಮಾಡುತ್ತಾ ಕಾಯಿಲೆಗಳ ಸಂಬಂಧಪಟ್ಟಂಗೆ ಔಷಧಿಗಳನ್ನು ತಗೋತಾ ಹೋದರೆ ಇದನ್ನು ನಾರ್ಮಲ್ ಜೀವನ ಶೈಲಿಯನ್ನು ಡೆಫಿನೆಟ್ಲಿ ನಡ್ಸ್ಕೊಂಡು ಹೋಗ್ಬೋದು, ಬಟ್ ಅದಕ್ಕೆ ರೆಗ್ಯುಲರ್ ಚೆಕಪ್ ಮತ್ತು ಮಾನಿಟರಿಂಗ್ ಅಂತ ಹೇಳ್ತೀವಿ, ಅದು ತುಂಬ ಅವಶ್ಯ. ಸರ್, ನೀವೀಗ ಆಹಾರದಲ್ಲಿ ಏನಾದರೂ ಬದಲಾವಣೆಗಳನ್ನು ಹೇಳ್ತೀರಾ? ಏನು ಇದು ಒಂದೇ ಪರ್ಟಿಕ್ಯುಲರ್ ಆಹಾರ ಬಿಡುವುದರಿಂದ ಅಥವಾ ಒಂದು ಸೇವನೆ ಮಾಡುವುದರಿಂದ ಅಂತ ವ್ಯತ್ಯಾಸ ಕಂಡು ಬರುವುದಿಲ್ಲ, ಬಟ್ ನಾನು ಈಗಾಗಲೇ ಹೇಳದಂತೆ ಹೆಚ್ಚಿನ ಕೆಮಿಕಲ್ ಪೆಸ್ಟಿಸೈಡ್ ಅಥವಾ ಕಲುಷಿತ ಪದಾರ್ಥ ಈ ಥರನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಆರೋಗ್ಯಕರವಾದಂತಹ ಸಮತೋಲನ ಆಹಾರ ತಗೊಳ್ಬೇಕಂತೀರಿ? ನಿಜ, ಶುದ್ಧವಾದ ಸ್ವಚ್ಛವಾದ ನಮ್ಮ ಪೂರ್ವಜರು ತಗೊಳ್ಳುವ ತರಹ ಆಹಾರ ಅನ್ಕೋಬಹುದು ನಾವು, ಅಂದ್ರೆ ಮನೆಯಲ್ಲಿ ಮಾಡುವಂತಹ ಅಡಿಗೆ. ಬಹಳ ಸಮರ್ಪಕವಾಗಿ ನಮ್ಮೆಲ್ಲ ಕೇಳುಗರ ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ದೀರಿ ಸರ್. ಆತ್ಮೀಯ ಕೇಳುಗರೇ, ಈ ವಾರದ ವಿಷಯವಾಗಿತ್ತು ಸೋರಿಯಾಟಿಕ್ ಸಂಧಿವಾತ. ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಡಾಕ್ಟರ್ ಪ್ರಮೋದ್ ಚಬ್ಬಿ ಅವರು. ಇವರು ವಾರದ ಎಲ್ಲ ದಿನಗಳಲ್ಲೂ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836-247-7218. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-247-7778. ಇನ್ನೊಂದು ಸಂಖ್ಯೆ 2-3-2-1-0-0-0. ಇನ್ನೊಂದು ಸಂಖ್ಯೆ 7-1-8-7-0-0-0. ಈ ವಾರದ ಪ್ರಶ್ನೆ, ಸೋರಿಯಾಟಿಕ್ ಸಂಧಿವಾತ ಚರ್ಮದ ಸಮಸ್ಯೆ ಬರುವ ಮೊದಲೇ ಬರಬಹುದೇ? ಇನ್ನೊಮ್ಮೆ ಪ್ರಶ್ನೆಯನ್ನು ಕೇಳಿಸ್ಕೊಳ್ರಿ. ಸೋರಿಯಾಟಿಕ್ ಸಂಧಿವಾತ ಚರ್ಮದ ಸಮಸ್ಯೆ ಬರುವ ಮೊದಲೇ ಬರಬಹುದೇ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ನೀವು ಬರೆದು ಕಳಿಸ್ಬೇಕು. ವಿಳಾಸ ಪ್ರಾಂಶುಪಾಲರು SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5-8-0-0-0-9. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ವಿಳಾಸ ಇನ್ನೊಮ್ಮೆ, ಪ್ರಾಂಶುಪಾಲರು SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು. ಪಿನ್ ಕ್ರಮಾಂಕ 5-8-0-0-9. ಇನ್ನು 13ನೇ ತಾರೀಕು, ಇದೇ ತಿಂಗಳ ಡಿಸೆಂಬರ್ ತಿಂಗಳ 13ನೇ ತಾರೀಕಿನಂದು ಕೇಳಿದಂತಹ ಪ್ರಶ್ನೆ, IUI ಮತ್ತು IVFK ವ್ಯತ್ಯಾಸವೇನು? IUI ಅಂದರೆ ಕೃತಕ ವೀರ್ಯದಾನ ಗಂಡನ ವೀರ್ಯಾಣುಗಳನ್ನು ಹೆಂಡತಿಯ ಗರ್ಭಾಶಯದೊಳಗೆ ಹಾಕುವುದು. IVF ಎಂದರೆ ಪ್ರಣಾಳ ಶಿಶು ಹೆಂಡತಿಯ ಮೊಟ್ಟೆಗಳನ್ನು ಹೊರತೆಗೆದು ಗಂಡನ ವೀರ್ಯಾಣುಗಳಿಗೆ ಫಲವತ್ತಾಗಿಸಿ ಭ್ರೂಣ ಮಾಡುವುದು ಮತ್ತು ಭ್ರೂಣವನ್ನು ಗರ್ಭಾಶಯದ ಒಳಗೆ ಹಾಕುವುದು. ಇದನ್ನು ಈ ಸರಿ ಉತ್ತರವನ್ನು ಬರೆದು ಕಳಿಸಿ ಬಹುಮಾನವನ್ನು ಪಡೆದುಕೊಂಡವರು ಸುರೇಶ್ ಬೆಣ್ಣಿ, ಸನ್ನಾಫ್ ಸಿದ್ದಲಿಂಗಪ್ಪ ಬೆಣ್ಣಿ, ಮೂರನೇ ಮುಖ್ಯ ರಸ್ತೆ ಹೊಸ ಭರಂಪುರ ಬಡಾವಣೆ ಹರಿಹರ. ಸುರೇಶ್ ಬೆಣ್ಣಿ ಅವರಿಗೆ ಅಭಿನಂದನೆಗಳು. ಒಂದು ವಾರದ ಒಳಗಾಗಿ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಿಕೊಡಲಾಗ್ತದೆ. ಇನ್ನು ಮುಂದಿನ ವಾರದ ವಿಷಯ, ಪರೀಕ್ಷಾ ತಯಾರಿಯಲ್ಲಿ ಪೋಷಕರ ಪಾತ್ರ. ಪರೀಕ್ಷಾ ತಯಾರಿಯಲ್ಲಿ ಪೋಷಕರ ಪಾತ್ರ, ಇದು ಮುಂದಿನ ವಾರದ ವಿಷಯ. ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಡಾಕ್ಟರ್ ಅಕ್ಷತ ಸರ್. ನಮ್ಮೆಲ್ಲ ಕೇಳುಗರ ಪ್ರಶ್ನೆಗಳಿಗೆ ಸಮರ್ಪಕ